ನಾನು ಸಹ ಅದರಲ್ಲಿ ಪಾಲ್ದಾರನಾಗಿದ್ದೀನಿ. ಕಾಫಿ ತೋಟಗಳಲ್ಲಿ ನೆರಳಿನ ಮರಗಳು ಅಂತ ಹೇಳಿದ್ರು, ಇದು ನೆರಳು ಜೊತೆಗೆ ಕಾಫಿ ತೋಟದಲ್ಲಿ ಉತ್ಪತ್ತಿಯನ್ನ ಕಾಫಿ ಅಲ್ಲದೆ ಬೇರೆ ಬೆಳೆಗಳನ್ನ ನೆಟ್ಟು ಯಾವ ರೀತಿ ಕೆಲವೊಂದು ಬೆಳೆಗಳನ್ನ ನಮ್ಮ ಆರ್ಥಿಕ ಗುಣಮಟ್ಟವನ್ನು ಹೇಗೆ ಸುಧಾರಿಸಿಕೊಳ್ಳಬಹುದು ಅಂತ ಎನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಬಹಳ ಮೊದಲಿಂದಲೂ ಕಾಫಿಯನ್ನ ಬೆಳೆಯುವಾಗ ಭಾರತದ ಮಟ್ಟಿಗೆ ಹೇಳೋಗಿದೆ, ನಾವು ನೆರಳಲ್ಲೇ ಕಾಫಿಯನ್ನ ಬೆಳೀತಾ ಇದ್ವಿ. ಮುಖ್ಯವಾದ ಕಾರಣ ಕಾಫಿಯ ಗುಣಮಟ್ಟ ಇಂದು ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠ ಅಂತ ಹೇಳೋದಕ್ಕೆ ನೆರಳಿನಲ್ಲಿ ಬೆಳೀತಿರುವಂತ ಕಾಫಿ ಏನುಂಟು ಅದು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದೆ. ಅಂದ್ರೆ ಮೂಲತಃ ಕಾಫಿಯನ್ನ ನೆಲನಲ್ಲೇ ಬೆಳೆಯೋದ್ರಿಂದ ಇವತ್ತಿನವರೆಗೂ ಪರಿಸರವನ್ನ ಸಂರಕ್ಷಣೆ ಮಾಡಿಕೊಂಡೇ ಬಂದಿದ್ದೀವಿ. ಕೆಲವೊಂದು ಪ್ರದೇಶದಲ್ಲಿ ಕಾಡು ಮರಗಳ ಅಭಾವ ಇರಬಹುದು, ಅಂತ ಪ್ರದೇಶದಲ್ಲಿ ಹೆಚ್ಚಿನ ಮಟ್ಟಿಗೆ ಈ ಮೊದಲು ಸಿಲ್ವರ್ ಓಕ್ ಮರವನ್ನು ಹಾಕಿ ಬೆಳೆಯಲಾಗ್ತಿತ್ತು. ಅದರಿಂದ ಕೆಲವೊಂದು ತೋಟಗಳನ್ನು ಬಹಳಷ್ಟು ಸಿಲ್ವರ್ ಓಕ್ ಅನ್ನ ಬೆಳೆಯೋದು ನೋಡ್ತಾ ಇದ್ವಿ. ಮತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ಸ್ವಲ್ಪ ಬೇಜಾರಿನಿಂದ ಹೇಳಬೇಕು ಅಂತಂದ್ರೆ ಇರುವಂತ ಕಾಡು ಮರಗಳನ್ನ ಪೂರ್ತಿಯಾಗಿ ಕಡಿದು ಬೇರೆ ಮರಗಳನ್ನ ನೆಟ್ಟು ತೋಟವನ್ನು ತೆರೆಯುವಂತ ಕೆಲವೊಂದು ದೃಶ್ಯಗಳನ್ನು ಸಹ ನಾವು ನೋಡಿದ್ದೀವಿ ಇಲ್ಲಿ. ಹಾಗಾದ್ರೆ ಕಾಫಿ ಮರಗಳಿಗೆ ಎಂತ ಒಂದು ನೆರಳು ಮರಗಳು ಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಕಾಫಿ ತೋಟ ಎನ್ನುವಾಗ ಅದೊಂದು ಪರಿಸರ ಸ್ನೇಹಿಯಾಗಿರ್ಬೇಕು. ಪರಿಸರ ಎನ್ನುವಂಥದ್ದು ಬರೀ ಕಾಡು ಮರಗಳೇ ಅಲ್ಲ, ಅದರಲ್ಲಿ ಬರುವಂತ ಪಕ್ಷಿಗಳು, ಕಾಡು ಮರಗಳಿಂದ ಬಿದ್ದಂತ ಎಲೆ ಕೊಳತು, ಅದರಲ್ಲಿ ಬೆಳೆಯುವಂತ ಮೈಕ್ರೋ ಆರ್ಗನಿಸಮ್ಸ್, ಪ್ರತಿಯೊಂದು ಪರಿಸರ ಅನ್ನಂತದ್ದು ಆಗ್ತದೆ. ಅಂದ್ರೆ ತೋಟದಲ್ಲಿ ಕಾಡಿನ ಮರಗಳಿರುವಾಗ ಅದರಲ್ಲಿ ಕೆಲವೊಮ್ಮೆ ಕೆಲವೊಂದು ಹಣ್ಣಿನ ಮರಗಳು ಕೂಡಿ ಬರುವಂತ ನೇಟಿವ್ ಫ್ರೂಟ್ ಟ್ರೀಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡಿ ಇರುವಂತ ಅನೇಕ ಸಾಧ್ಯತೆಗಳು ಇರ್ತವೆ. ಎಷ್ಟೋ ಬಾರಿ ಕಾಫಿ ಕಲ್ಟಿವೇಶನ್ಗೆ ಅವು ಅಷ್ಟು ಪೂರಕವಾಗಿ ಇಲ್ದಿರಬಹುದು. ಯಾಕೆಂತಂದ್ರೆ ಯೂಶಲಿ ಕಾಫಿಯನ್ನ ಮೇಂಟೈನ್ ಮಾಡುವಾಗ ಟಾಪ್ ಶೇಡ್ ಅಟ್ಲೀಸ್ಟ್ 25-30 ಎತ್ತರದಲ್ಲಿ ಇರಬೇಕು ಅಂತ ಹೇಳಿ ಆಶಿಸ್ತೇವೆ. ಅಷ್ಟು ಎತ್ತರದಲ್ಲಿ ಇದ್ರೆ ನೆರಳು ಬಿದ್ದಿದ್ದೆ ಅದರಲ್ಲಿ ಕಾಫಿ ಗಿಡಕ್ಕೂ ಕೂಡಿ ಬಹಳ ಒಳ್ಳೇದು. ಅದರಲ್ಲೂ ಕೂಡಿ 20-30% ಅಷ್ಟು ಶೇಡ್ ಅನ್ನ ಇಟ್ಕೊಳ್ಳೋದು ಬಹಳ ಒಳ್ಳೇದು ಕಾಫಿ ತೋಟದಲ್ಲಿ, ಅದು 25-30 ಎತ್ತರದಲ್ಲಿ. ಇದು ಗಾಳಿ ಓಡತ್ತಕ್ಕೂ ಸಹ ಸಹಾಯ ಆಗ್ತದೆ, ಮತ್ತೆ ಕಾಫಿಗೆ ವ್ಯವಸ್ಥಿತ ರೀತಿಯಲ್ಲಿ ಬೆಳಕು ಬೀಳುತ್ತದೆ, ಆವಾಗ ಕಾಫಿ ಗುಣಮಟ್ಟ ಹೆಚ್ಚಿಗೆ ಆಗ್ತದೆ. ಆ ರೀತಿಯಲ್ಲಿ ಫಲ ಕೊಡದಿರುವಂತಹ ಸಹ ಗಿಡಗಳು ಒಂದೇ ತೋಟದಲ್ಲಿ ನೋಡಿದ್ರೆ ಸಾಲದು, ಅವಾಗ ಏನಾಗ್ತದೆ ಕೆಲವೊಂದು ಹಣ್ಣಿನ ಗಿಡಗಳು ಸಹ ಅದರಲ್ಲಿ ಬರುವಂತ ಸಾಧ್ಯತೆ ಇರ್ತದೆ. ಅಂತಹ ಹಣ್ಣಿನ ಗಿಡಗಳನ್ನ ಸಂರಕ್ಷಣೆ ಮಾಡಿಕೊಂಡು ಉಳಿಸಿಕೊಳ್ಳೋದು ನಮ್ಮ ಕರ್ತವ್ಯ ಸಹ ಆಗಿದೆ. ಇದಲ್ಲದೆ ಮೊದಲೇ ಹೇಳಿದಾಗೆ ನಮ್ಮ ತೋಟಗಳಲ್ಲಿ ಹೆಚ್ಚಿನ ಮಟ್ಟಿಗೆ ನೆರಳನ್ನು ಕೊಡೋದಕ್ಕೆ ಅದಕ್ಕೆ ಸೆಕೆಂಡರಿ ಶೇಡ್ಸ್ ಅಂತ ಹೆಚ್ಚಿಗೆ ಹೇಳಬಹುದು. ಪ್ರೈಮರಿ ಶೇಡ್ ಅಂತ ಹೇಳಿದ್ರೆ ಕಾಡಿನ ಮರಗಳು, ಸೆಕೆಂಡರಿ ಶೇಡ್ ಅಂತ ಹೇಳಿದ್ರೆ ನಾವು ನೆಟ್ಟು ಬೆಳೆಸಿರುವಂತ ಸಿಲೋರೋಗ್ ಗಿಡಗಳೇ ಆಗ್ಬಹುದು, ಪಾನೋಳ ಗಿಡಗಳೇ ಆಗ್ಬಹುದು, ಈ ತರ ಗ್ಲಿಸೈಡ್ ಅಂದ್ರೆ ಗೊಬ್ಬರದ ಕಡ್ಡಿ, ಗೊಬ್ಬರದ ಗಿಡ ಅಂತ ಅನೇಕ ರೀತಿಯಲ್ಲಿ ಕರೀತಾರೆ, ಅಂತ ಗಿಡಗಳೇ ಇರಬಹುದು ಆ ಸೆಕೆಂಡರಿ ಶೇಡ್ ಅಲ್ಲಿ ಬರ್ತದೆ. ಆದ್ರೆ ಇಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಯನ್ನು ಸಹ ನಾವು ಇತ್ತೀಚೆಗೆ ಮಾಡಬೇಕಾಗ್ತದೆ. ಕೆಲವೊಂದು ಶೇಡ್ ಟ್ರೀಸ್ ನಾವು ಏನ್ ನೆಟ್ಟು ಬೆಳೆಸ್ತಾ ಇದೀವಿ ಅದರ ವ್ಯತಿರಿಕ್ತ ಪರಿಣಾಮಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಸಿಲ್ವರ್ ಓಕ್ ಕಾಣಬರುವಂತದ್ದು, ಕಾಳು ಮೆಣಸನ್ನ ಹಬ್ಬಿಸುವುದಕ್ಕೆ ಸಿಲ್ವರ್ ಓಕ್ ಬಹಳ ಸಹಾಯ ಆಗ್ತದೆ, ಬಹಳ ಒಂದು ಒಳ್ಳೆಯ ಮರ. ಆದ್ರೆ ಮುಖ್ಯವಾಗಿ ನಾವು ಇಲ್ಲಿ ಕೆಲವೊಂದು ತೊಂದರೆಯನ್ನು ಇದರಿಂದ ಅನುಭವಿಸ್ತಿದ್ವಿ. ಏನು ಅಂತಂದ್ರೆ ಸಿಲ್ವರ್ ಓಕ್ ಇಂದ ಬಿದ್ದಂತ ಎಲೆಗಳು ಏನಿರ್ತದೆ ಅದು ಕಾಫಿ ಎಲೆಗಳ ಮೇಲೆ ಅಂಟುಕೊಂಡ ಮೇಲೆ ಅವು ಅಷ್ಟು ಸುಲಭವಾಗಿ ಕಾಫಿ ಎಲೆಯಿಂದ ಕೆಳಗಡೆ ಬೀಳೋದಿಲ್ಲ. ಅದರಿಂದ ಕಾಫಿಯ ಒಂದು ಫೋಟೋ ಸಿಂಥೆಟಿಕ್ ಎಬಿಲಿಟಿ ಕಡಿಮೆ ಆಗ್ತದೆ. ಆ ಫೋಟೋ ಸಿಂಥೆಟಿಕ್ ಎಬಿಲಿಟಿ ಕಡಿಮೆ ಆದಾಗ ಅದು ಫಸಲಿನ ಮೇಲೆ ಅಥವಾ ಗಿಡದ ಬೆಳವಣಿಗೆಯ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರೋ ಸಾಧ್ಯತೆಗಳು ಇವೆ. ಇದಲ್ಲದೆ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಸಿಲ್ವರ್ ಓಕ್ ಮರಗಳ ಮೇಲೆ ಹೆಚ್ಚಿಗೆ ಗೆದ್ದಲು ಬರ್ತಾ ಇರೋದಂತ ನೋಡ್ತಾ ಇದ್ವಿ. ಈ ಗೆದ್ದಲು ಬರೋದು ತೊಂದರೆ ಏನಾಗಿದೆ ಅಂತಂದ್ರೆ ಇದರಿಂದ ಕಾಳು ಮೆಣಸಿನ ಬಳ್ಳಿ ಸಿಲ್ವರ್ ಓಕ್ ಮೇಲೆ ಹಬ್ಬಿಸಿರ್ತೀವಿ, ಹೆಚ್ಚಿಗೆ ಅದು ಜಾರ್ಕೊಳ್ತಾ ಇರ್ತದೆ. ಒಮ್ಮೆ ಕಾಳು ಮೆಣಸಿನ ಬಳ್ಳಿಗಳು ಅದನ್ನ ಜಾರಿದ್ರೆ ಅದನ್ನ ಮತ್ತೆ ಹಬ್ಬಿಸೋದು ಬಹಳ ಕಷ್ಟ ಆಗ್ತದೆ. ಇದರಿಂದ ಬೆಳೆಗಾರರು ಹೆಚ್ಚಿನ ಮಟ್ಟಿಗೆ ಅದನ್ನ ತಡೆಯೋದಕ್ಕೆ ಕೀಟನಾಶಕಗಳ ಬಳಕೆ ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ಸಿಲ್ವರ್ ಓಕ್ ಬದಲು ಪಾನೋಳ ಗಿಡವನ್ನ ಕೂಡ ತೋಟದಲ್ಲಿ ನೆಡಬಹುದು. ಮುಖ್ಯವಾಗಿ ಸಿಲ್ವರ್ ಓಕ್ ಅನ್ನ ತೋಟದ ಮಧ್ಯೆ ಅದರಿಂದ ನಡೋ ಬದಲು ಬೇಲಿಯ ಸೈಡ್ ಅಲ್ಲಿ ಅಥವಾ ರಸ್ತೆಗಳಿರ್ತವೆ ತೋಟದ ಮಧ್ಯೆ ಹೋಗೋದಕ್ಕೆ, ಆ ರಸ್ತೆ ಇಕ್ಕೆಲೆಗಳಲ್ಲಿ ಇದನ್ನ ನೆಡೋದು ಬಹಳ ಒಳ್ಳೇದು. ತೋಟದ ಮಧ್ಯೆ ಬೇರೆ ಗಿಡಗಳನ್ನ ನೆಟ್ಟರೆ ಉತ್ತಮ ಅಂತ ನನ್ನ ಅನಿಸಿಕೆ. ಇದರಲ್ಲಿ ನಾನು ಹೆಚ್ಚಿಗೆ ಪ್ರಿಫರ್ ಮಾಡುವಂತದ್ದು ಪಾನೋಳ, ಇಂಗ್ಲಿಷ್ ನಲ್ಲಿ ಡಡಪ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಕೆಲವೊಂದು ಕಾರಣಗಳಿವೆ. ಮುಖ್ಯವಾಗಿ ಪಾನೋಳ ಸ್ವಲ್ಪ ಫಾಸ್ಟ್ ಗ್ರೋಯಿಂಗ್ ಟ್ರೀ ಅಂದ್ರೆ ಬಹಳ ಬೇಗ ಬೆಳೆಯುವಂತದ್ದು. ಇದಲ್ಲದೆ ಮೆಣಸಿನ ಬಳ್ಳಿಯನ್ನು ಬಹಳ ಸುಲಭವಾಗಿ ನಾವು ಹಬ್ಬಿಸಬಹುದು. ಈ ಮೆಣಸಿನ ಬಳ್ಳಿ ಹಬ್ಬಿಸೋದಲ್ಲದೆ ಪ್ರತಿ ವರ್ಷ ಇದರಲ್ಲಿ ಬಹಳಷ್ಟು ಚಿಗುರು ಒಡಿತದೆ. ಕಾಫಿಗೆ ನೆರಳು ಬೇಕು, ಜಾಸ್ತಿ ಬೇಡ. ಈ ಚಿಗುರನ್ನ ನಾವು ಕಡಿಯೋ ಸಂದರ್ಭದಲ್ಲಿ ಜಾಸ್ತಿ ಹಸಿರೆಲೆಯ ಗೊಬ್ಬರವನ್ನ ಭೂಮಿಗೆ ನೀಡ್ತದೆ. ಅದರಿಂದ ತೋಟದ ಮಧ್ಯೆ ಸ್ವಲ್ಪ ಮಟ್ಟಿಗೆ ಪಾನೋಳ ಗಿಡಗಳನ್ನ ನೆಡೋ ಬಗ್ಗೆ ನಾವು ಯೋಚನೆ ಮಾಡಬಹುದು. ಇನ್ನು ಗ್ಲಿಸಿಡಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ನೆಡ್ತಾ ಇದ್ದಾರೆ. ಒಂದು ತೊಂದರೆಯನ್ನ ನೋಡ್ತೀವಿ, ಯಾಕಂದ್ರೆ ಹೆಚ್ಚಿನ ಮಟ್ಟಿಗೆ ಅದು ಯಾವಾಗ ಬೇಡ ಅಂತ ಹೇಳಿ ನಮ್ಗೆ ಅನಿಸ್ತದೋ ಅದನ್ನ ತೋಟದಿಂದ ಕೀಳಬೇಕು ಅಂದ್ರೆ ಬಹಳ ತೊಂದರೆ ಆಗ್ತದೆ. ಅದರಿಂದ ಅದು ಸಹ ತೋಟದ ಮಧ್ಯೆ ಸ್ವಲ್ಪ ಮಟ್ಟಿಗೆ ನೆಡುವಂತದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಎಂದ್ಕೊಂಡಿದ್ದೀನಿ. ಇದಲ್ಲದೆ ಅನೇಕ ಕಾಡು ಮರಗಳಿವೆ, ಬಳಂಜಿ ಅಂತ ಹೇಳಿ ಇದೆ, ಅನೇಕ ಕಾಡು ಮರಗಳಿವೆ, ಅದನ್ನ ಕೂಡ ಬೆಳಿಬಹುದು. ಇನ್ನು ಒಂದು ತೋಟವನ್ನ ಲಾಭದಾಯಕ ಮಾಡುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಬರಿಯ ಒಂದು ಕಾಫಿ ಅಥವಾ ಮೆಣಸನ್ನೇ ಬೆಳ್ಕೊಳ್ಳೋದಲ್ಲ, ಇನ್ನು ಮುಂದೆ ಒಂದು ಮೂರನೇ ಬೆಳೆಯನ್ನು ಸಹ ಇದರಲ್ಲಿ ನೆಡುವತ್ತ ನಾವು ಸ್ವಲ್ಪ ಮಟ್ಟಿಗೆ ಯೋಚನೆಯನ್ನ ಮಾಡಬೇಕಾಗ್ತದೆ. ಹಾಗಾದ್ರೆ ಯಾವ ಬೆಳೆಯನ್ನ ಬೆಳಿಬಹುದು ಅಂತ ಹೇಳಿ ಯೋಚನೆ ಮಾಡಿದ್ದೆ, ಅದರಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳನ್ನ ಮಾತ್ರ ನಮ್ಮ ತೋಟದಲ್ಲಿ ಬೆಳಿಬಹುದು. ಹಾಗಾದ್ರೆ ನಾವು ಸೆಲೆಕ್ಟ್ ಮಾಡುವಂತ ಹಣ್ಣಿನ ಗಿಡಗಳು ಯಾವ ರೀತಿ ಇರಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಕಾಫಿಗೆ ನೆರಳು ಬೇಕು, ಆದ್ರೆ ನೆರಳು ಎನ್ನುವಂಥದ್ದು 25-30 ಎತ್ತರ ಇರಬೇಕು. ಎಂದ್ರೆ ನಾವು ಸೆಲೆಕ್ಟ್ ಮಾಡುವಂತ ಹಣ್ಣಿನ ಗಿಡಗಳ ಸ್ಟ್ರಕ್ಚರ್ ಹೇಗಿರ್ಬೇಕು ಅಂತಂದ್ರೆ ಜಾಸ್ತಿ ನೆರಳು ಕೊಡದೆ ಇರಬೇಕದು, ಅಂದ್ರೆ ಕಡಿಮೆ ನೆರಳು ಕೊಡುವಂತದ್ದು ಇರಬೇಕು. ಸ್ವಲ್ಪ ಎತ್ತರ ಬೆಳಿಬೇಕು, ತೀರ ಕೆಳಗಡೆಯಿಂದ ಅದರ ಕೊಂಬೆಗಳು ಬರಬಾರದು. ಸ್ವಲ್ಪ ಕೊಡಗಿನ ಮಟ್ಟಿಗೆ ಹೇಳುವಾಗಿದ್ರೆ ಕಂಡು ಬರುವಂತ ಕೆಲವೊಂದು ಆರ್ಥಿಕವಾಗಿ ಸ್ವಲ್ಪ ಲಾಭ ಕೊಡುವಂತ ಕೆಲವು ಹಣ್ಣಿನ ಬೆಳೆಗಳು, ಅದು ಬಟರ್ಫ್ರೂಟೇ ಇರಬಹುದು ಅಥವಾ ರಾಮ್ಬುಟನ್ ಇರಬಹುದು ಅಥವಾ ಲಿಚ್ಚಿನೇ ಇರಬಹುದು, ಇಂಥ ಒಂದು ಕೆಲವೊಂದು ಮೂರ್ನಾಲ್ಕು ಹಣ್ಣಿನ ಬೆಳೆಗಳಿವೆ, ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಒಳ್ಳೆ ಹಣ ಸಂಪಾದಿಸುವಂತವು, ಆದ್ರೆ ಎಲ್ಲವೂ ಸಹ ಹೆಚ್ಚಿಗೆ ನೆರಳು ಕೊಡುವಂತದ್ದು ಮತ್ತೆ ಸ್ವಲ್ಪ ಕೆಳಭಾಗದಿಂದನೇ ಅದಕ್ಕಿರುವಂತ ಕೊಂಬೆ ಬರುವಂತದ್ದು ಅಂದ್ರೆ ಬ್ರಾಂಚಿಂಗ್. ಆ ನಿಟ್ಟಿನಲ್ಲಿ ಕೊಡಗಿನ ಮಟ್ಟಿಗೆ ನಾವು ಕಾಫಿಯ ಒಂದು ಮಧ್ಯದಲ್ಲಿ ನೆಡೋದಕ್ಕೆ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಹಣ್ಣಿನ ಬೆಳೆ ಅಷ್ಟು ಸೂಕ್ತವಾಗಿ ಕಣ್ಣಿಗೆ ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಬಟರ್ ಫ್ರೂಟ್ ಅಥವಾ ಅವಕಾಡೋ ಅಂತ ಹೇಳ್ತೀವಿ, ಅದು ಸ್ವಲ್ಪ ಮಟ್ಟಿಗೆ ಎತ್ತರ ಹೋಗೋದ್ರಿಂದ ಅದನ್ನ ಬಹಳ ದೂರದ ಒಂದು ಅಂತರ ಕೊಟ್ಟು ಅಲ್ಲಲ್ಲಿ ನೆಡಬಹುದು. ಆದ್ರೆ ಆದಷ್ಟು ಯಾವುದೇ ಈ ಹಣ್ಣಿನ ಬೆಳೆಗಳನ್ನ ರೋಡಿನ ಇಕ್ಕೆಲೆಗಳಲ್ಲಿ ಇಲ್ಲ ಬೇಲಿಯ ಸುತ್ತ ಕಾಫಿಗೆ ತೊಂದರೆ ಆಗದಿರುವಂತ ಒಂದು ಪ್ರದೇಶದಲ್ಲಿ ಇದನ್ನ ನೆಡೋದು ಬಹಳ ಉತ್ತಮ. ಆದ್ರೆ ಇಂತಹ ಒಂದು ಮೂರನೇ ಬೆಳೆಗಳನ್ನ ನೆಟ್ಟಿದ್ದೆ ಆದಲ್ಲಿ ನಮ್ಮ ತೋಟದಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ರೆ ಅದರಿಂದನೂ ಸಹ ಫಸಲನ್ನು ನಿರ್ಗಿಸ್ತೀವಿ, ಅದರಿಂದ ಬರುವಂತ ಆದಾಯ ಕೂಡ ತೋಟದ ಲಾಭಕ್ಕೆ ಸೇರ್ತದೆ. ಈ ರೀತಿ ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಕಾಫಿ ತೋಟವನ್ನ ಲಾಭದಾಯಕವನ್ನು ಮಾಡಿಕೊಳ್ಳಬಹುದು. ಕಾಫಿ ತೋಟ ಮಾಡೋದು ಒಂಥರ ಇಂಟ್ರೆಸ್ಟಿಂಗ್, ಎಷ್ಟೋ ಜನ ತುಂಬಾ ಆಸಕ್ತಿಯಿಂದ ವಯಸ್ಸಾಗಿದ್ರು ನಿರ್ವಹಿಸಿಕೊಂಡು ಹೋಗ್ತಾರೆ, ಆನಂದದಿಂದ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ತಾವು ಹೇಳಿದಂಗೆ ಸಿಲ್ವರ್ ಈಗ ಅನೇಕರಿಗೆ ಬೇಡವಾಗಿದೆ, ಬೆಲೆನೂ ಇಲ್ಲ, ಮತ್ತೆ ಅದರ ಎಲೆ ಮಣ್ಣಿನಲ್ಲಿ ಕರಗೋದು ತಡವಾಗ್ತದೆ, ಗಿಡಗಳ ಮೇಲೆ ಬಿದ್ದರೆ ಎಲೆಗಳು ಬೇಗ ಕೆಳಗಡೆ ಬೀಳೋದಿಲ್ಲ, ಗಿಡಕ್ಕೂ ಸಮಸ್ಯೆ, ಗೆದ್ದಲಿನ ಹಾನಿ, ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಅತಿ ಬಿರುಗಾಳಿಗೆ ಬೇಗ ಬಿದ್ದು ಹೋಗುತ್ತೆ. ಹೀಗೆ ಬೇರೆ ಬೇರೆ ಅನಾನುಕೂಲಗಳಿದ್ರೂ ಕಾಳುಮೆಣಸಿಗೆ ತುಂಬಾ ಪ್ರಶಸ್ತವಾದದ್ದು ಅಂತ ಅನ್ಕೊಂಡೆ ಬೆಳ್ಕೊಂತ ಬಂದ್ರು. ಅದು ಒಂದು ರೀತಿಯಲ್ಲಿ ಹೌದು, ಕಾಳುಮೆಣಸಿಗೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುವ ಈ ಸಿಲ್ವರ್ ಅನ್ನ ಈಗೀಗ ಎಷ್ಟೋ ಜನ ಕಡೆಗಣಿಸ್ತಿದ್ದಾರೆ. ಇನ್ನು ಬೇರೆ ಬೇರೆ ಇದಾವೆ, ಹಾಲ್ವಾಣಕ್ಕೂ ಕಾಳುಮೆಣಸನ್ನ ಹಬ್ಸಿರೋರಿದ್ದಾರೆ, ಗ್ಲಿರ್ಸಿಡಿಯಕ್ಕೂ ಕಾಳುಮೆಣಸನ್ನ ಹಬ್ಬಿಸಿಕೊಂಡು ಬೆಳೆಯೋರಿದ್ದಾರೆ, ಬೇರೆ ಬೇರೆ ಮರಗಳಿಗೂ ಹಬ್ಸಿರೋದಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಾಫಿ ತೋಟದಲ್ಲಿ ಹಣ್ಣಿನ ಬೆಳೆಗಳನ್ನ ಎಷ್ಟೋ ಜನ ಬೆಳೀಲಿಕ್ಕೆ ಹೊರಟಿದ್ದಾರೆ. ತಾವು ಹೇಳಿದಂಗೆ ಬಟರ್ ಫ್ರೂಟ್, ಸಪೋಟ, ಲಿಚ್ಚಿ, ರಾಂಬುಟಾನು, ಮಾವು, ಹೀಗೆ ಇವುಗಳ ಬಗ್ಗೆ ತಮ್ಮ ಅನುಭವಗಳಿಂದ ಕೆಲವೊಂದು ಸಂಗತಿಗಳನ್ನ ಉಲ್ಲೇಖ ಮಾಡಬಹುದಾ? ಕೆಲವೊಂದು ನಿತ್ಯ ಹರಿದ್ವರ್ಣ, ಈಗ ಮಾವು ಪೂರ್ಣ ಬೋಳಾಗುವುದಿಲ್ಲ, ಬಟರ್ ಫ್ರೂಟು ಪೂರ್ಣ ಎಲೆಯನ್ನು ಕಳಚೋದಿಲ್ಲ, ಸಪೋಟ ಯಾವಾಗಲೂ ಹಸಿರಾಗಿರುತ್ತೆ, ಇನ್ನು ಬೇರೆ ಬೇರೆ ಬೆಳೆಗಳು. ಉದಾಹರಣೆಗೆ ಇವತ್ತು ಅನೇಕರನ್ನು ಆಕರ್ಷಣೆ ಮಾಡಿರೋದು ಅಡಿಕೆ, ಅದು ನಿತ್ಯ ಹರಿದ್ವರ್ಣನೇ, ಆದರೆ ಮರಕಪಾತಿಲ್ಲ ಏನಿಲ್ಲ, ಚೆನ್ನಾಗಿ ಕಾಫಿ ಜೊತೆಗೆ ಹೊಂದ್ಕೊಳ್ಳುತ್ತೆ ಅಂತ ಹೇಳೋರಿದ್ದಾರೆ. ತೆಂಗನ್ನು ಎಷ್ಟೋ ಜನ ತೋಟಗಳಲ್ಲಿ ಹಾಕೊಂಡು ವರಮಾನವನ್ನು ತೆಗೆದುಕೊಳ್ತಿದ್ದಾರೆ, ಇದ್ರ ಬಗ್ಗೆ ತಮ್ಮ ವಿಷಯಗಳೇನು? ಕೆಲವೊಂದು ಹಣ್ಣಿನ ಬೆಳೆಗಳು ನಮ್ಮ ತೋಟದಲ್ಲಿ ಯೋಚನೆ ಮಾಡಬಹುದು ಅಂತ ಹೇಳಿ, ಹಾಗೆ ಯೋಚನೆ ಮಾಡಿದಾಗ ಅದರ ಒಂದು ಬೆಳವಣಿಗೆಯನ್ನ ಕೂಡ ನೋಡಬೇಕಾಗ್ತದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಬ್ಲಾಕ್ ಅನ್ನ ಸಪೋಟ ಮತ್ತೆ ಕಾಫಿ ಜೊತೆಗೆ ಫೇಟ್ರಿಸ್ ಆ ನಿಟ್ಟಿನಲ್ಲಿ ಹಾಕಿದ್ವಿ. ಆದ್ರೆ ಅದರ ಪರ್ಫಾರ್ಮೆನ್ಸ್ ಸ್ಟಡಿ ಮಾಡಿದಾಗ ಸಪೋಟದಲ್ಲಿ ಇಳುವರಿ ಕುಂಠಿತವಾಗಿ ಬಂತು. ಯಾಕೆಂತಂದ್ರೆ ಸಪೋಟಕ್ಕೆ ಬಿಸಿಲು ಬಹಳ ಬೇಕಾಗ್ತದೆ. ಯಾವಾಗ ಕಾಡಿನ ಮರಗಳ ಕೆಳಗಡೆ ಬೆಳಿತೀವಿ ಬಿಸಿಲು ಕಡಿಮೆಯಾಗಿ ಅದರ ಇಳುವರಿ ಸಹ ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಬಟರ್ ಫ್ರೂಟ್ ಏನುಂಟು ಅದನ್ನ ಬಹಳ ಲಾಭದಾಯಕ ಬೆಳಿಬಹುದು. ಈ ಮೊದಲೇ ಹೇಳಿದಾಗೆ ಯಾವುದೇ ಒಂದು ಬೆಳೆ ಕೆಳಭಾಗದಲ್ಲಿ ಕೊಂಬೆಗಳು ಬರಬಾರದು. ಸ್ವಲ್ಪ ಮಟ್ಟಿಗೆ 15-20 ಮೇಲ್ಭಾಗದಲ್ಲೇ ಅದರ ಕೊಂಬೆಗಳು ಬಂದು ಅದರಿಂದ ನಮಗೆ ಫಸಲು ಸಿಕ್ಕಿದೆ ಅದರಲ್ಲಿ ಬಹಳ ಉತ್ತಮ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬಟರ್ ಫ್ರೂಟ್ ಅದನ್ನ ನಾವು ಯೋಚನೆ ಮಾಡಬಹುದು. ಆದ್ರೆ ತೀರ ಹತ್ತಿರದ ಅಂತರದಲ್ಲಿ ನಾವು ಅದನ್ನು ನೆಡಬಾರದು, ದೂರ ದೂರದ ಅಂತರ ಕೊಟ್ಟೆ ಅದನ್ನ ನೆಡಬೇಕಾಗ್ತದೆ. ಆದರೂ ಸಹ ಪ್ರತಿಯೊಂದು ಹಣ್ಣಿನ ಗಿಡಗಳನ್ನ ಬೇಲಿಯ ಸೈಡ್ ಅಲ್ಲಿ ಅಥವಾ ರೋಡಿನ ಇಕ್ಕೆಲೆಗಳ ನೆಡುವಂತ ಯೋಚನೆಯನ್ನ ನಾವು ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಾಫಿ ಬೆಳೆಗೆ ಶೇಡಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಬರ್ತದೆ, ಅದನ್ನು ಕಡಿಮೆ ಮಾಡ್ಕೊಳ್ಬಹುದು. ಇನ್ನೊಂದು ಬೆಳೆಯನ್ನ ನೀವು ಹೇಳಿದ್ರಿ, ಅಡಿಕೆ. ಒಂದು ರೀತಿಯಲ್ಲಿ ಬಹಳ ಸೂಕ್ತ, ಆದ್ರೆ ಅಡಿಕೆ ಕೂಡಿ ಬಿಸಿಲು ಬೇಕಾಗ್ತದೆ. ಕಾಫಿ ತೋಟಗಳನ್ನ ನೋಡಿದೆ, ಅದರಲ್ಲಿ ಎಷ್ಟೋ ಕಡೆ ಬಹಳ ಕಾಡು ಮರಗಳಿರ್ತವೆ, ಅಂತಹ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಿಕೆ ಬೆಳೆ ಅಷ್ಟು ಸೂಕ್ತವಾಗ್ಲಿಕ್ಕಿಲ್ಲ. ಆದ್ರೆ ಎಷ್ಟೋ ಜನ ಇವಾಗ ತಮ್ಮ ಬಾಣೆ ಪ್ರದೇಶಗಳನ್ನ ಕಾಫಿ ತೋಟವನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅಂತ ಸ್ಥಳಗಳಲ್ಲಿ ಏನಾಗಿದೆ ಅಂದ್ರೆ, ಬಹಳ ಕಡಿಮೆ ಇರೋದ್ರಿಂದ ಕಾಡಿನ ಮರಗಳು ಕೆಲವೊಂದು ನೆರಳಿನ ಗಿಡಗಳನ್ನ ನೆಟ್ಟೇ ನಾವು ಆ ಕಾಫಿಯನ್ನ ಬೆಳಿಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಅಡಿಕೆ ಸೂಕ್ತವಾದ ಬೆಳೆಯಾಗ್ತದೆ. ಯಾಕೆಂತಂದ್ರೆ ನಿತ್ಯ ಹಸಿರಿರ್ತದೆ, ಮತ್ತೆ ಅಷ್ಟು ಬೇಗ ಬೀಳೋದಿಲ್ಲ, ಅದು ಒಳ್ಳೆಯ ಆದಾಯವನ್ನು ಕೊಡ್ತದೆ. ಮತ್ತೆ ಮುಂದೊಂದು ದಿನ ಇದೇ ಅಡಿಕೆಯ ಬೆಳೆಗೆ ಮೆಣಸನ್ನು ಕೂಡಿ ಹಬ್ಬಿಸಬಹುದು. ಮೆಣಸಿಗೆ ಒಂದು ಸ್ಟ್ಯಾಂಡರ್ಡ್ ಆಗಿ, ಕಾಫಿಗೆ ಶೇಟ್ರಿ ಆಗಿ, ಅದೇ ಒಂದು ಆರ್ಥಿಕ ಬೆಳೆಯಾಗಿ ಈ ಮೂರ ತರನು ಇದನ್ನು ಬೆಳಿಬಹುದು. ಅಡಿಕೆಗೆ ಜಾಗ ಮರಗಳು ಕಡಿಮೆ ಇದ್ದಲ್ಲಿ ಮತ್ತೆ ಕಾಫಿಯನ್ನ ಅಂತ ಜಾಗದಲ್ಲಿ ಬೆಳೀತಾ ಇದ್ದಲ್ಲಿ ಅಡಿಕೆಯನ್ನ ಎರಡು ಅಥವಾ ಮೂರನೇ ಬೆಳೆಯನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು, ಒಳ್ಳೆಯ ಲಾಭವನ್ನು ಸಹ ನಾವು ಇದರಿಂದ ಪಡಿಬಹುದು. ಹಲಸು ಮಲೆನಾಡಿನ ಕಾಫಿ ತೋಟಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಹಲಸಿಗೂ ಆನೆಗೂ ಬಹಳ ಸಂಬಂಧ. ಆನೆಗಳಿಗೆ ಹಲಸು ಅಂದ್ರೆ ತುಂಬಾ ಇಷ್ಟ. ಹಾಗೆ ಕೆಲವಾರು ಪ್ರದೇಶಗಳಲ್ಲಿ ಕರಡಿಗಳು ಸಹ ಮರ ಹತ್ತಿ ಕೆಡಿಕೊಂಡು ಹೋಗ್ತವೆ, ಬಲ್ತು ತಕ್ಷಣ ತಿನ್ನೋದಿದೆ, ಎಳೆವನ್ನು ಕೆಡವಿ ಹಾಳು ಮಾಡೋದಿದೆ ಅಂತ ಹೇಳೋದಿದೆ. ಹಲಸಿನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹಲಸಿಗೂ ಕಾಳುಮೆಣಸು ಚೆನ್ನಾಗಿ ಅಂಟಿಕೊಳ್ಳುತ್ತೆ, ಹಣ್ಣನ್ನು ಸಿಗುತ್ತೆ, ಒಳ್ಳೆ ಎಲೆಗಳನ್ನು ಉದುರಿಸುತ್ತೆ, ಮಣ್ಣಿನ ಫಲವತ್ತತೆಗೂ ಪೂರಕ, ಕಾಫಿ ತೋಟಕ್ಕೂ ಹಿತ. ಹಾಗೆ ಆನೆಗಳಿಗೂ ಆಹಾರ ಒದಗಿಸುತ್ತೆ. ಆ ಮೂಲಕ ಆನೆಗಳು ಎಲ್ಲೆಲ್ಲೋ ತೊಂದರೆ ಕೊಡೋದಕ್ಕಿಂತ ನಮ್ಮ ತೋಟದಲ್ಲಿ ಇರುವ ಹಲಸಿನ ಕಾಯಿಗಳನ್ನ ತಿನ್ಕೊಂಡು ಹೋಗ್ಲಿ ಅಂತ ಅನ್ಕೊಂಡು ನಿಮ್ಮಂತವರು ಅವಕಾಶ ಮಾಡಿಕೊಟ್ಟಿರೋದಿದೆ. ನಿಮ್ಮ ಸ್ವಂತ ಅನುಭವಗಳ ಮೂಲಕ ಇಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಾಫಿ ತೋಟಗಳಲ್ಲಿ ಹಲಸು ಎಷ್ಟಿರಬೇಕು, ಅದನ್ನ ಹೇಗೆ ನಿರ್ವಹಿಸಬೇಕಂತ ಹೇಳ್ತೀರಿ? ಹಲಸು ಆಸ್ ಎ ಶೇಟ್ರಿ ಹೇಳಬೇಕು ಅಂತಂದ್ರೆ ಅದು ಗಿಡಗಳಿಗೆ ಬಹಳಷ್ಟು ನೆರಳನ್ನ ಒದಗಿಸ್ತದೆ. ಸ್ವಲ್ಪ ಮಟ್ಟಿಗೆ ನೆರಳು ಜಾಸ್ತಿ ಆಗ್ಬಹುದು, ಆದ್ರೆ ಸೆಲೆಕ್ಟಿವ್ ಪ್ರೂನಿಂಗ್ ಅಲ್ಲಿ ಅದನ್ನು ಸಹ ಒಂದು ಶೇಟ್ರಿಯನ್ನಾಗಿ ನಾವು ನಮ್ಮ ತೋಟಗಳಲ್ಲಿ ಉಳಿಸ್ಕೊಳ್ಬಹುದು. ಇನ್ನು ತೀರಾ ಅದರ ಬುಡದ ಹತ್ತಿರದಲ್ಲಿ ನಮಗೆ ಕಾಫಿಯನ್ನು ಬೆಳೆಯೋದು ಸ್ವಲ್ಪ ಮಟ್ಟಿಗೆ ತೊಂದರೆನೆ, ಆದ್ರೆ ಅದರ ಸುತ್ತಮುತ್ತಲು ಏನು ತೊಂದರೆ ಇಲ್ಲದೆ ಕಾಫಿಯನ್ನು ಬೆಳ್ಕೊಳ್ಬಹುದು ನೆರಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಲ್ಲಿ. ಆದ್ರೆ ನೀವು ಹೇಳಿದಾಗೆ ಆನೆಗೂ ಹಲಸುಗೂ ಬಹಳ ಸಂಬಂಧ ಉಂಟು, ಮತ್ತೆ ಆನೆ ಹಲಸಿಗೆ ಬರುವಂತ ಸಂಬಂಧದ ಮೇಲೆ ಅನೇಕ ರೈತರಿಗೆ ಅವರದೇ ಆದ ಕೆಲವು ಅಭಿಪ್ರಾಯಗಳು ಉಂಟು. ಈ ನಿಟ್ಟಿನಲ್ಲಿ ನಾನು ನಮ್ಮ ತೋಟದಲ್ಲಿ ನೋಡಿರುವಂತ ಕೆಲವೊಂದು ಅಥವಾ ನಾವು ಫಾಲೋ ಮಾಡುವಂತ ಕೆಲವೊಂದು ಎಕ್ಸ್ಪೀರಿಯನ್ಸ್ ಅನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇದು ಬೇರೆಯವರಿಗೆ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಾಗಿ ಕಾಣಬಹುದು, ನಾನೇನು ಸ್ಪೆಷಲ್ ಆಗಿ ಏನು ಫಾಲೋ ಮಾಡಿಲ್ಲ. ಎಷ್ಟೋ ಸರಿ ಆನೆ ಬರ್ತದೆ ಅಂತ ಹೇಳಿ ಪಟಾಕಿ ಹೊಡೆಯೋದನ್ನ ನೋಡಿದ್ವಿ, ಹಾಗೇನೆ ಹಲಸಿನ ಹಣ್ಣಿಗಾಗಿ ಆನೆ ಬರ್ತದೆ ಅಂತ ಹೇಳಿ ಹಲಸಿನ ಹಣ್ಣನ್ನ ಕಡ್ದು ಬಿಸಾಕಿರುವಂತ ನೋಡಿದ್ವಿ. ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ನಾವು ಇದ್ ಮಾಡಿದ್ದೀನಿ ಅಂತಂದ್ರೆ, ನಮ್ಮ ತೋಟಗಳಲ್ಲೂ ಸಹ ಆನೆ ವರ್ಷಕ್ಕೆ ಒಂದು 4-5 ಬಾರಿ ಬರ್ತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ, ಕೆಲವೊಂದು ತೋಟದಲ್ಲಿ ವರ್ಷ ಪೂರ್ತಿ ಬರ್ತಾ ಇರ್ತದೆ, ಬಟ್ ನನ್ನ ತೋಟದಲ್ಲಿ ಬರುವಂತದ್ದು ಬರೀ ಆ ಒಂದು ಹಲಸಿನ ಸೀಸನ್ ಅಲ್ಲಿ ಮಾತ್ರ ಬರ್ತಾ ಉಂಟು. ಅಂತ ಸೀಸನ್ ಅಲ್ಲಿ ನಾನು ಪಟಾಕಿಯನ್ನ ಹೊಡೆದು ಆನೆಯನ್ನು ಓಡಿಸುವ ಒಂದು ನಿಟ್ಟಿನಲ್ಲಿ ಯಾವತ್ತು ಯೋಚನೆ ಮಾಡಿಲ್ಲ. ಯಾಕಂದ್ರೆ ನಾನು ನೋಡಿರುವಂತದ್ದು ಪಟಾಕಿ ಏನು ಹೊಡೆಯದೆ ಸುಮ್ಮನೆ ಇದ್ದೀನಿ, ಆವಾಗ ಗಿಡಗಳಿಗೆ ಆಗಿರುವಂತ ಡ್ಯಾಮೇಜ್ ಸ್ವಲ್ಪ ಕಡಿಮೆನೆ ಉಂಟು, ತೀರಾ ಏನು ಡ್ಯಾಮೇಜ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಬಹಳ ಡ್ಯಾಮೇಜ್ ಕಡಿಮೆ ಅಂತ ಹೇಳ್ಬೋದು, ಎಲ್ಲೋ ಕೆಲವೊಂದು ಗಿಡಗಳು ಮಾತ್ರ ಬಗ್ಗಿರ್ಬೋದು. ಅದೇ ಕೆಲವೊಂದು ತೋಟಗಳಲ್ಲಿ ಹೌದು ಬಹಳಷ್ಟು ತೊಂದರೆಗಳನ್ನ ಮಾಡಿದೆ, ಇಲ್ಲ ಅಂತ ಹೇಳೋದಿಲ್ಲ. ಇದು ನನ್ನ ಅನುಭವ, ನನ್ನ ತೋಟದಲ್ಲಿ ಇರುವಂತದ್ದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬರೀ ಹಲಸಿನ ಹಣ್ಣು ಸೀಸನ್ ಅಲ್ಲಿ ಬರ್ತಾ ಇರೋದ್ರಿಂದ ಆ ಟೈಮ್ ಅಲ್ಲಿ ಪಟಾಕಿಯನ್ನು ಹೊಡೆಯೋದಿಲ್ಲ, ಹಾಗೇನೆ ಹಲಸಿನ ಹಣ್ಣನ್ನು ಕೂಡ ಕಿತ್ತು ಹಾಕಿಲ್ಲ. ಕೆಲವೊಮ್ಮೆ ಬರ್ತದೆ, ಬಟ್ ಗಿಡಗಳನ್ನ ಡ್ಯಾಮೇಜ್ ಮಾಡದೆ ಆ ಹಲಸಿನ ಹಣ್ಣನ್ನ ತಿನ್ಕೊಂಡು ಹೋಗ್ತಾ ಉಂಟು. ಆದ್ರೆ ಹಲಸಿನ ಹಣ್ಣಿನ ಸುತ್ತ ಇರೋ ಒಂದು 2-3 ಗಿಡಗಳನ್ನ ಮತ್ತೆ ಸ್ವಲ್ಪ ಮಟ್ಟಿಗೆ ಹಾನಿ ಮಾಡಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದೇ ಹಾನಿ ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಆಗಿದೆ, ಗಿಡಗಳು ಸ್ವಲ್ಪ ಬಗ್ಗಿವೆ. ಹಲಸಿನ ಹಣ್ಣನ್ನು ಕೂಡಿ ಅದು ತಿನ್ಕೊಂಡು ಹೋಗ್ತಾ ಉಂಟು, ಹಾಗೇನೆ ಉಳಿಸ್ಕೊಂಡಿದ್ದೀನಿ. ಇನ್ನು ಬೇರೆ ಮಾವು ಅಥವಾ ಬಾಳೆಗೂ ಸಹ ಬರ್ತಾ ಉಂಟು. ಆದ್ರೆ ಈ ನಿಟ್ಟಿನಲ್ಲಿ ಒಂದು ಮಾತು ಹೇಳಬೇಕು ಅಂದ್ರೆ ಬಾಳೆಗೆ ಮಾತ್ರ ಬಹಳ ಡ್ಯಾಮೇಜ್ ಅನ್ನ ಮಾಡ್ತದೆ. ಬಾಳೆ ಬೆಳೆಯನ್ನ ನಾವು ತೋಟದಲ್ಲಿ ಸಾಧಾರಣ ಮಾಡೋದಿಲ್ಲ, ಆದ್ರೆ ಕೆಲವೊಮ್ಮೆ ಬಾಳೆಯನ್ನ ಮೇನ್ ಕ್ರಾಪ್ ಆಗಿ, ನಾವು ಗದ್ದೆಗಳಲ್ಲಿ ಕೆಲವರು ಬಾಳೆಯನ್ನ ಮೇನ್ ಕ್ರಾಪ್ ಆಗಿ ಈ ಮೊದಲು ಬೆಳೀತಾ ಇದ್ರು, ಆಗ ಬಹಳಷ್ಟು ಲಾಸ್ ಅನ್ನ ಆನೆಗಳು ಮಾಡಿವೆ. ಅದರಿಂದ ಈಗ ಇವತ್ತಿನ ಮಟ್ಟಿಗೆ ಹೇಳೋಗಿದ್ರೆ ಬಾಳೆ ಬೇಸಾಯವನ್ನ ಬಹಳಷ್ಟು ಮಂದಿ ಕೈ ಬಿಟ್ಟಿದ್ದಾರೆ. ಆದ್ರೆ ತೋಟದ ಮಟ್ಟಿಗೆ ಹೇಳೋಗಿದ್ರೆ ಬಾಳೆಯನ್ನ ನಾವು ತೋಟದಲ್ಲಿ ಬೆಳೆಯೋದಿಲ್ಲ, ಎಲ್ಲೋ ಮನೆಯ ಸುತ್ತಮುತ್ತ ಅಂತ ಮಾತ್ರ ಇರ್ತದೆ. ಅದೇ ಹಲಸಿನ ಹಣ್ಣಿಗೆ ಬಂದು ನನ್ನ ತೋಟದಲ್ಲಿ ಆಗಿರುವಂತ ಡ್ಯಾಮೇಜಸ್ ಬಹಳ ಕಡಿಮೆ. ಮೋಸ್ಟ್ಲಿ ನಾನು ಪಟಾಕಿ ಹೊಡೆಯದಿರೋದೇ ಒಂದು ಕಾರಣ ಇರಬಹುದೇನೋ, ಯಾಕೆಂದ್ರೆ ಅವು ತನ್ನ ಪಾಡಿಗೆ ತಾವು ಬಂದು ತಿಂದು ಆಮೇಲೆ ಹೋಗ್ತದೆ. ಹಲಸಿನ ಮರದ ಸುತ್ತ ಇರುವಂತ ಒಂದು 2-3 ಗಿಡಗಳಿಗೆ ಹಾನಿಯಾಗಿದೆ, ಇಲ್ಲಿದೆ. ಬಾಕಿ ಎಲ್ಲ ತೋಟಗಳಿಗೂ ಅಷ್ಟೇನು ತೊಂದರೆಯನ್ನು ಮಾಡಿಲ್ಲ. ಆದ್ರೆ ಇಲ್ಲಿ ಕೆಲವೊಂದು ಅಂಶ ಹೇಳಬೇಕು. ಆನೆ ಮರಿಗಳು ಏನಾದ್ರು ಕಂಡು ಬಂದಿಲ್ಲ, ಹೌದು ಅವು ಬಹಳ ಹಾನಿಯನ್ನ ಮಾಡ್ತವೆ, ಅಂತ ಸಮಯದಲ್ಲಿ ಸ್ವಲ್ಪ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೆ ಬಹಳ ಒಳ್ಳೇದು ಅಂತ ಅನಿಸ್ತು. ಆನೆ ಮರಿಗಳು ಹೇಗೆ ತೊಂದರೆ ಮಾಡ್ತವೆ ದೊಡ್ಡ ಆನೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಕಾಫಿ ತೋಟದಲ್ಲಿ? ನಾನು ನೋಡಿರೋ ಮಟ್ಟಿಗೆ ಮರಿಗಳಲ್ಲಿ ಯಾವ ರೀತಿ ಲಾಸ್ ಬರ್ತದೆ ಅಂತಂದ್ರೆ ಅವು ದೇ ಆರ್ ಮೋರ್ ಪ್ಲೇಫುಲ್, ಹೆಚ್ಚಿನ ಮಟ್ಟಿಗೆ ಒಂಥರ ಆಟ ಆಡ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಏನ್ ಮಾಡ್ತದೆ, ಕಾಫಿಯ ಕೊಂಬೆಯನ್ನ ಮುರಿತಾ ಇರ್ತದೆ, ಹಣ್ಣಿನ ಕೊಂಬೆಯನ್ನ ಮುರಿತಾ ಇರ್ತದೆ. ಈ ರೀತಿಯಾಗಿ ನಮ್ಮ ಗಿಡಗಳಿಗೆ ಬಹಳ ಹಾನಿಯನ್ನ ಮಾಡ್ತದೆ. ಮತ್ತೆ ಅವು ಕೂಡಿ ಅಡ್ಡಾದಿಡ್ಡಿ ಓಡಾಡ್ತಿರುವಾಗ ಅದನ್ನ ಆನೆಗಳು ತಮ್ಮ ಮರಿಗಳನ್ನು ಬಹಳ ರಕ್ಷಣೆ ಮಾಡ್ತವೆ. ಆನೆಗಳು ಸಹ ಅದನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಆ ಸಮಯದಲ್ಲಿ ಸ್ವಲ್ಪ ಡ್ಯಾಮೇಜ್ ಅನ್ನ ಮಾಡ್ತದೆ. ಇಲ್ಲದಿದ್ರೆ ಬರೀ ಒಂದು ಬೆಳೆದ ಆನೆಗಳ ಹಿಂದೆ ಬಂದಿದ್ದೆ ಅದರಲ್ಲಿ ಹೆಚ್ಚು ಕಡಿಮೆ ನನ್ನ ತೋಟದಲ್ಲಿ ಒಮ್ಮೆ 13-14 ಆನೆಗಳಿದ್ದು ಅದೇ ಯಾವುದೇ ಒಂದು ಹಾನಿಯನ್ನ ಅವಾಗ ಮಾಡಿರಲಿಲ್ಲ. ದೇವಯ್ಯನವರೇ, ಕಾಫಿ ತೋಟಗಳಲ್ಲಿ ಎಷ್ಟೋ ಜನ ತುಂಬಾ ಮರಗಸಿ ಮಾಡಿಬಿಡ್ತಾರೆ, ಮರಕಪಾತ್ ಮಾಡಿಬಿಡ್ತಾರೆ. ಅದರಲ್ಲೂ ರೋಬಸ್ಟ ಕಾಫಿ ತೋಟದಲ್ಲಂತೂ ಒಳ್ಳೆ ಇಳುವರಿ ಸಿಗಬೇಕನ್ಕೊಂಡು, ಕಾಳುಮೆಣಸಿನಲ್ಲೂ ಹಾಗೆ ಬಿಸಿಲು ತಾಗಿದಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು, ಆಮೇಲೆ ಕೆಲವೊಬ್ರು ಹೇಳ್ತಾರೆ ಇದು ಮಾಡಿದ ತಪ್ಪಾಯ್ತು, ಕಾಫಿನೂ ಹೊಡೆತಕ್ಕೆ ಬಲಿಯಾಯ್ತು, ಹಾಗೆ ಕಾಳುಮೆಣಸಿನೂ ಹಾಳಾಗಿ ಹೋಯ್ತು ಅಂತ ಅನ್ಕೊಂಡು, ಏನು ಹೇಳ್ತೀರಿ ಎಷ್ಟು ಶೇಕಡ ನೆರಳಿದ್ರೆ? ಕೆಲವೊಬ್ರು ಹೇಳ್ತಾರೆ ಅರೇಬಿಕಕ್ಕೆ 50-50 ನೆರಳು ಮತ್ತು ಬಿಸಿಲು ಇರಬೇಕು, ರೋಬಸ್ಟಕ್ಕೆ 10% ಕಡಿಮೆ ಆದರೂ ಚಿಂತಿಲ್ಲ ಅಂತ ಅನ್ಕೊಂಡು, ಅದಕ್ಕೆ ಕೆಲವೊಬ್ರು ಮೇಲಿಂದು ಯಾವುದನ್ನು ಸೌರಕ್ಕೆ ಹೋಗಲ್ಲ, ಕೆಳಗಳದ್ದು ತಾವು ಹೇಳಿದಂಗೆ 20-30 ತನಕ ತೆಗಿತಾರೆ ರಂಬೆ ಕೊಂಬೆಗಳನ್ನ. ತಾವು ಈ ಸಂದರ್ಭದಲ್ಲಿ ರೋಬಸ್ಟ ಮತ್ತು ಅರೇಬಿಕಾಗೆ ಎಷ್ಟೊಂದು ನೆರಳಿರಬೇಕು, ಹೇಗೆ ಅದನ್ನು ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀರಿ ನಿಮ್ಮ ಅನುಭವದ ಪ್ರಕಾರ? ಸಾಧಾರಣವಾಗಿ ಅರೇಬಿಕಕ್ಕೆ ನೆರಳು ಬೇಕು, ಆ ನೆರಳನ್ನ ಬಹಳಷ್ಟು ಬೆಳೆಗಾರರು ಉಳಿಸಿಕೊಂಡಿದ್ದಾರೆ. ಆದ್ರೆ ಮುಖ್ಯವಾಗಿ ನೆರಳಿನ ಒಂದು ಸಮಸ್ಯೆ ಬರುವಂತದ್ದು ರೋಬಸ್ಟ ಕಾಫಿ ತೋಟಗಳಲ್ಲಿ. ರೋಬಸ್ಟ ನೆರಳು ಜಾಸ್ತಿ ಆದ್ರೆ ಇಳುವರಿ ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಕೆಲವೊಂದು ತೋಟಗಳನ್ನ ನೋಡಬಹುದು, ನೆರಳನ್ನು ತೆಗೆಯುವಾಗ ಮುಖ್ಯವಾಗಿ ಪೂರ್ತಿಯಾಗಿ ಈ ನೆರಳನ್ನು ತೆಗಿತಾರೆ. ಹೆಚ್ಚು ಕಡಿಮೆ ನಾವು ಏನ್ ಹೇಳ್ಬಹುದು ಅಂತಂದ್ರೆ ಮರ ಒಂಥರ ಫ್ಲಾಗ್ ಪೋಸ್ಟ್ ತರ ಕಾಣ್ತಾ ಇರ್ತದೆ, ಆ ರೀತಿಯಾಗಿ ತೆಗಿತಾರೆ. ಇಲ್ಲಿ 2-3 ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವಾಗ ನೆರಳನ್ನ ಕಡಿಮೆ ಮಾಡ್ತೀವಿ, ಕಾಫಿ ತೋಟಗಳಲ್ಲಿ ಕೆಲವೊಂದು ವರ್ಷಗಳವರೆಗೆ ನಿಜವಾಗ್ಲೂ ಫಸಲು ಬಹಳಷ್ಟು ಜಾಸ್ತಿ ಆಗ್ತದೆ. ಆದ್ರೆ ಇದು ಕೆಲವು ವರ್ಷಗಳವರೆಗೆ ಮಾತ್ರ, ಹೆಚ್ಚು ಕಡಿಮೆ 5-6 ವರ್ಷದವರೆಗೂ ನಮಗದು ಫಸಲು ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೆ ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ, ಆಮೇಲೆ ಪೂರ್ತಿಯಾಗಿ ಅದು ಗಿಡಗಳಲ್ಲಿ ಇಳುವರಿ ಕಡಿಮೆ ಆಗ್ತಾ ಹೋಗೋ ಸಾಧ್ಯತೆಗಳು ಬಹಳ ಇವೆ. ಅದು ಜಾಸ್ತಿ ಆಗ್ತಾ ಹೋಗೋದು ಯಾಕೆಂತಂದ್ರೆ ಗಿಡಗಳಿಗೂ ಕೂಡ ಅದರಲ್ಲಿ ಇನ್ಬಿಲ್ಟ್ ಕೆಪಾಸಿಟಿ ಇರ್ತದೆ, ಹೆಚ್ಚಿಗೆ ಕೊಡುವಂತ ನೆರಳಲ್ಲೇ ಬೆಳೀತಾ ಇರೋದ್ರಿಂದ. ಯಾವಾಗ ನಾವು ಶೇಡ್ ಕಡಿಮೆ ಮಾಡ್ತೀವಿ ಅದರ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ತದೆ, ಅದರಿಂದ ಫಸಲು ಜಾಸ್ತಿ ಆಗ್ತದೆ, ಚಿಗುರು ಜಾಸ್ತಿ ಕೊಡ್ತಾ ಇರ್ತದೆ. ಅದು ಒಂದು ಕಡೆ ಆದ್ರೆ ಯಾವಾಗ ಆ ತರ ನೆರಳನ್ನು ಓಪನ್ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅನ್ನು ಕೂಡ ನಾವು ಬಹಳಷ್ಟು ಚೇಂಜ್ ಮಾಡಬೇಕಾಗ್ತದೆ. ಆಗಿಂದಾಗಿ ನಾವು ನೀರನ್ನು ಕೊಡಬೇಕಾಗ್ತದೆ, ಸ್ಪ್ರಿಂಕ್ಲರ್ ಮುಖಾಂತರ ಗೊಬ್ಬರ ಕೊಡೋ ಒಂದು ಪ್ರಮಾಣವನ್ನ ಜಾಸ್ತಿ ಮಾಡಬೇಕಾಗ್ತದೆ. ಆ ಗೊಬ್ಬರವನ್ನು ನಾವು ಎಷ್ಟು ಬಾರಿ ಕೊಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಈ ರೀತಿ ನಮ್ಮ ನಿರ್ವಹಣೆ ಏನಿರ್ತದೆ ಅದು ಕೂಡ ಚೇಂಜ್ ಆಗ್ತಾ ಇರ್ತದೆ. ಮತ್ತೊಂದು ಅಂಶ, ಶೇಡ್ ಅನ್ನು ಪೂರ್ತಿಯಾಗಿ ಕತ್ತರಿಸುವಾಗ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಶೇಡ್ ಅನ್ನ ಕಡಿಮೆ ಮಾಡ್ತಾ ಇದೆ, ಬಹಳಷ್ಟು ಶೇಡ್ ತೆಗಿತಾ ಇದೆ. ಆದ್ರೆ ಇತ್ತೀಚೆಗೆ ಬ್ರೆಜಿಲ್ನ ಒಂದು ಉದಾಹರಣೆಯನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯವನ್ನು ಈಗ ಒಂದು 3-4 ವರ್ಷದಿಂದ ನಾವು ಬಹಳಷ್ಟು ಅನುಭವಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ವರ್ಷದ ಏನು ಅನುಭವ ಉಂಟು ಬ್ರೆಜಿಲ್ನಲ್ಲಿ ಅದು ಗಮನದಲ್ಲಿ ಇಡಲೇಬೇಕಾಗ್ತದೆ. ಯಾಕೆಂತಂದ್ರೆ ಒಮ್ಮೆಲೆ ಬರಗಾಲ ಬಂತು, ಮಳೆ ತೀರಾ ಕಡಿಮೆ ಆಯ್ತು, ಕಾಫಿ ಗಿಡಗಳೆಲ್ಲ ಒಣಗದು, ಈಗ ಪುನಃ ಅದನ್ನ ಒಂದು ಚೇತರಿಕೆಗೊಳಿಸಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 4-5 ವರ್ಷಗಳಾದ್ರೂ ಹಿಡಿತದೆ. ಅದೇ ಒಂದು ಸೀನ್ ಅನ್ನ ನಾವು ಇಲ್ಲಿ ರಿಕ್ರಿಯೇಟ್ ಮಾಡಿದ್ದೆ ಅದರಲ್ಲಿ ಕೊಡಗಿನ ಮಟ್ಟಿಗೆ. ತೀರಾ ಮಳೆ ಕಡಿಮೆ ಆಗಿ ಬರಗಾಲ ತಪ್ಪಿ ಬಂದ್ರೆ ಶೇಡ್ ನಲ್ಲಿರುವಂತಹ ಮರಗಳು ಹೆಚ್ಚು ಕಡಿಮೆ ಅದನ್ನ ತಡ್ಕೊಳ್ಳುವಂತ ಸಾಧ್ಯತೆಗಳು ಬಹಳ ಇರ್ತದೆ. ಅದೇ ನಾವು ಯಾವಾಗ ಪೂರ್ತಿಯಾಗಿ ಶೇಡ್ ಅನ್ನು ತೆಗೆದಿರ್ತೀವಿ, ಗಿಡಗಳು ಪೂರ್ತಿಯಾಗಿ ಒಣಗುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ. ಅವಾಗ ಏನಾಗ್ತದೆ ಅಂತಂದ್ರೆ ಬರಗಾಲದ ಸಿವಿಯರಿಟಿ ಮೇಲೆ ಪೂರ್ತಿಯಾಗಿ ಗಿಡಗಳನ್ನೇ ಕಳ್ಕೊಳ್ಬಹುದು, ಇಲ್ಲ ಪಾರ್ಶಿಯಲ್ ಆಗಿ ಕಳ್ಕೊಳ್ಬಹುದು. ಅಂದ್ರೆ ಕನಿಷ್ಠ ಪಕ್ಷ ಒಂದು 2-3 ವರ್ಷದವರೆಗೆ ಇಳುವರಿ ಕುಂಠಿತಗೊಳ್ತಾ ಇರ್ತದೆ. ಇಲ್ಲ ಪೂರ್ತಿಯಾಗಿ ಗಿಡಗಳು ಸತ್ತಿದ್ದೆ ಅದರಲ್ಲಿ ಮತ್ತೊಮ್ಮೆ ಇನ್ನೊಂದು 5-6 ವರ್ಷ ಫಸಲು ಬರೋದಕ್ಕೆ ಕಾಯ್ಬೇಕಾಗ್ತದೆ. ಅದರಿಂದ ಎಸ್ಪೆಷಲಿ ರೋಬಸ್ಟ ತೋಟಗಳಲ್ಲಿ 25-30% ಶೇಡ್ ಇಡೋದು ಒಳ್ಳೇದು. ಅಂತ ಶೇಡ್ ಟ್ರೀಸ್ ಏನ್ ಶೇಡ್ ಕೊಡ್ತದೆ, 25-30 ಎತ್ತರದಲ್ಲಿದ್ರೆ ಬಹಳ ಒಳ್ಳೇದು ಎತ್ತರದಲ್ಲಿ. ಇನ್ನು ಇದೇ ಶೇಡ್ ಅನ್ನ ಮೆಣಸಿನ ಬೆಳೆಗೆ ತಗೊಳ್ಳೋದು ಇದ್ರೆ, ಇಲ್ಲಿ ಬಹಳಷ್ಟು ಜನ ತಮ್ಮ ತೋಟದಲ್ಲಿ ನೆರಳು ನಿರ್ವಹಣೆ ಮಾಡಿ ಯಾವಾಗ ಪೂರ್ತಿ ನೆರಳು ತೆಗೆದಿದ್ದಾರೆ ಅಂತ ಬಹಳ ರೈತರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಏನು ಅಂತಂದ್ರೆ ಇಮಿಡಿಯೇಟ್ ಆಗಿ 2ನೇ ವರ್ಷದಲ್ಲಿ ಬಳ್ಳಿ ಸಾಯ್ತಾ ಉಂಟು. ಯಾಕೆ ಅಂತಂದ್ರೆ ಏನಾಗ್ತದೆ, ನೆರಳಿನಲ್ಲಿ ಬರುವಂತ ಬೆಳೆ ಮೆಣಸು, ಆ ನೆರಳಿನಲ್ಲಿ ಬರ್ತಾ ಇರೋದಕ್ಕೆ ಸಡನ್ ನಾವು ಯಾವಾಗ ಓಪನ್ ಮಾಡ್ತೀವಿ ಈ ಬಿಸಿಲಿನ ಒಂದು ಬೇಗಿಯಿಂದ ಆದ್ರೂ ಪ್ರತಿಯೊಂದು ಮೈಕ್ರೋ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಇಮಿಡಿಯೇಟ್ಲಿ ಅಲ್ಲಿಯ ಒಂದು ಸಿಂಪ್ಟಮ್ಸ್ ಕಾಣ ಬರ್ತಾವ್ ಎಲ್ಲೋಯಿಂಗ್ ಸಿಂಪ್ಟಮ್ಸ್ ಎಲ್ಲ ಕಾಣ ಬರ್ತಾ ಉಂಟು. ಶೇಡ್ ನಿಯಂತ್ರಣ ಮಾಡುವಾಗ ಎರಡು ಮೂರು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮುಖ್ಯವಾಗಿ ನಾವು ಶೇಡ್ ಟ್ರೀಸ್ ಅಂತ ಹೇಳಿ ಕಾಣುವಂತದ್ದು ಕಾಡಿನ ಮರಗಳು, ಸಿಲ್ವರ್ ಓಕ್ ಮತ್ತೆ ಪಾನ್ಮೊಳ. ಕಾಡಿನ ಮರಗಳು ಅಥವಾ ಸಿಲ್ವರ್ ಓಕ್ ಮರಗಳಲ್ಲಿ ಯಾವಾಗ ಕೊಂಬೆ ಕಡ್ದು ನಾವು ಶೇಡ್ ಅನ್ನು ನಿಯಂತ್ರಣ ಮಾಡ್ತೀವಿ, ಹೊಸ ಚಿಗುರು ಬರಬೇಕು ಅಂತಂದ್ರೆ ಕನಿಷ್ಠ ಎರಡರಿಂದ ಮೂರು ವರ್ಷ ಹಿಡಿತದೆ. ಚಿಕ್ಕ ಚಿಕ್ಕ ಚಿಗುರು ಬರಬಹುದು, ಆದ್ರೆ ಅದು ನೆರಳನ್ನು ಕೊಡಲ್ಲ. ನಾವು ಕಡ್ದಿರುವಂತ ಕೊಂಬೆಯಿಂದ ಪುನಃ ಶೇಡ್ ಸಿಗಬೇಕು ಅಂತಂದ್ರೆ ಕನಿಷ್ಠ ಎರಡರಿಂದ ಮೂರು ವರ್ಷ ಆಗ್ತದೆ. ಅಷ್ಟೊತ್ತಿಗಾಗಲಿ ಮೆಣಸಿನ ಬಳ್ಳಿಗೆ ಅದು ಎಫೆಕ್ಟ್ ಆಗ್ತಾ ಇರ್ತದೆ. ಪಾನೋಳ ಒಂದು ಗುಣ ಏನು ಅಂತಂದ್ರೆ ನೀವು ಎಷ್ಟೇ ಕಡೀರಿ ಅದು ಪುನಃ ಒಂದು ಎರಡು ಮೂರು ತಿಂಗಳಲ್ಲಿ ಮತ್ತೆ ಚಿಗುರು ಬರ್ತದೆ. ಅಂತ ಸಮಯದಲ್ಲಿ ನಾವು 100% ಶೇಡ್ ಅನ್ನು ನಿಯಂತ್ರಿಸಬಹುದು. ನೂರಕ್ಕೆ ನೂರು ಶೇಡ್ ಅನ್ನು ತೆಗೆದಿದ್ರೂ ಸಹ ಮತ್ತೆ ಒಂದು ಎರಡು ಮೂರು ತಿಂಗಳಲ್ಲಿ ಅದು ಪುನಃ ಹೊಸ ಚಿಗುರನ್ನು ಕೊಡ್ತದೆ, ಬೇಗ ಶೇಡ್ ಆಗ್ತದೆ. ಸೊ ನಾವು ಯಾವ ರೀತಿಯ ಶೇಡ್ ಟ್ರೀಸ್ ಅಲ್ಲಿ ನಾವು ನಿಯಂತ್ರಣ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಮೆಣಸಿನ ಬೆಳೆ ಇದ್ದಿದ್ದೇ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಶೇಡ್ ಅನ್ನು ಕೂಡ ನಿಯಂತ್ರಣ ಮಾಡೋದ್ರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಮೆಣಸು ಇದ್ರು ಅಥವಾ ಇಲ್ಲದಿದ್ರು ಬಿಸಿಲಿನ ಈ ಘಟನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾದ್ರೂ ಸ್ವಲ್ಪ ಮಟ್ಟಿಗೆ ನಮ್ಮ ತೋಟಗಳಲ್ಲಿ ಶೇಡ್ ಅನ್ನು ಉಳಿಸ್ಕೊಳ್ಳೋದು ಒಳ್ಳೇದು. ಯಾಕೆಂತಂದ್ರೆ ಯಾವಾಗ ಹವಾಮಾನ ಕೈ ಕೊಡ್ತದೆ ಅಂತ ಹೇಳಕ್ ಬರೋದಿಲ್ಲ. ಅದರಿಂದ ಅದನ್ನ ಗಮನದಲ್ಲಿ ಇಟ್ಕೊಂಡು ಆ ರೀತಿಯಾಗಿ ನೆರಳನ್ನ ನಿಯಂತ್ರಿಸಿಕೊಳ್ಳೋದು ಒಳ್ಳೇದು. ಚೆನ್ನಾಗಿದೆ ನೋಡಿ, ವಿಚಾರಗಳು ನಾವು ಮಾತಾಡ್ತಾ ಹೋದರೆ ಎಷ್ಟೊಂದು ಸಂಗತಿಗಳು ಕಾಫಿ ತೋಟದ ನೆರಳಿನ ಮರಗಳ ಬಗ್ಗೆ ಉಲ್ಲೇಖ ಮಾಡಬಹುದು. ಅನುಭವಗಳು ಪಡೆದಂತೆಲ್ಲ ಎಷ್ಟೊಂದು ಸಂಗತಿಗಳು ಹೊರಗಡೆ ಬರ್ತವೆ. ತಾವು ಮಾತನಾಡಿದ್ದಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ದೇವಾಯಿನವರೇ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕಾಫಿ ತೋಟಗಳಲ್ಲಿ ನೆರಳಿನ ಮರಗಳು ಈ ಕುರಿತು ತಮ್ಮ ಅನುಭವಗಳೊಂದಿಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಕೆಎ ದೇವಯ್ಯ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕಿರುಗರೆ, ಈಗ ಪೇಟೆ ಧಾರಣೆ ವರದಿ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿಯ ಚೀಲವೊಂದಕ್ಕೆ ರೊಬಸ್ಟ ಚೆರಿ 4,500 ರಿಂದ 4,750 ರೂಪಾಯಿ, ರೊಬಸ್ಟ ಪಾರ್ಚ್ಮೆಂಟ್ 9,500 ರೂಪಾಯಿಯಿಂದ 9,800 ರೂಪಾಯಿ, ಅರೇಬಿಕಾ ಚೆರಿ 8,700 ರೂಪಾಯಿಯಿಂದ 9,000 ರೂಪಾಯಿ, ಅರೇಬಿಕಾ ಪಾರ್ಚ್ಮೆಂಟ್ 15,750 ರೂಪಾಯಿಯಿಂದ 16,000 ರೂಪಾಯಿ. ಅಡಿಕೆ ಧಾರಣೆ ಕ್ವಿಂಟಾಲ್ಗೆ ಹಳೆ ಅಡಿಕೆ 50,000ರಿಂದ 55,000 ರೂಪಾಯಿ, ಹೊಸ ಅಡಿಕೆ 37,500ರಿಂದ 45,000 ರೂಪಾಯಿ, ಕಾಳುಮೆಣಸು ಕೆಜಿಯೊಂದಕ್ಕೆ 450ರಿಂದ 490 ರೂಪಾಯಿ, ಏಲಕ್ಕಿ ಧಾರಣೆ ಕೆಜಿಯೊಂದಕ್ಕೆ 450ರಿಂದ 600 ರೂಪಾಯಿ. ಪೇಟೆ ಧಾರಣೆ ವರದಿ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನವಾಣಿಯಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ತಾಕೇರಿಯ ಮಲ್ಲಾಜೀರ ಚಂದ್ರಕಲಾ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ಮಳೆ ವಿವರ ಪೇಟೆ ಧಾರಣೆ ವರದಿ ಇದೆ. ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗಡೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಕಾನಡ್ಕ ಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗಳು. ಜುಲೈ 24ರಂದು ಉಸ್ತುವಾರಿ ಸಚಿವರ ಕೊಡಗು ಜಿಲ್ಲಾ ಪ್ರವಾಸ. ಜುಲೈ 23ರಂದು ರಾಜ್ಯಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ. ಜೊಂಪೆನ ವಿವರ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಜುಲೈ 24ರಂದು ಕೊಡಗು ಜಿಲ್ಲಾ ಪ್ರವಾಸನ ಹಮ್ಮಿಕೊಂಡಳು. ಮಾನ್ಯ ಸಚಿವರು ಜುಲೈ 24ರಂದು ಬೆಳಗ್ಗೆ 9 ಗಂಟೆಗೆ ಕೊಡಗು ಜಿಲ್ಲೆನ ಮಳೆಯಿಂದಾಗಿ ತೊಂದರೆಗೊಳಪಟ್ಟ ಜಾಗಗಳ ವೀಕ್ಷಣೆ ಮಾಡುವೆ ಮತ್ತು ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸುವೆ ಅಂತ ಸಚಿವರ ಆಪ್ತ ಕಾರ್ಯದರ್ಶಿಯವರು ತಿಳಿಸಿದರು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರ ಕೂಡುಕೂಟಲ್ಲಿ 30ನೇ ವರ್ಷದ ರಾಜ್ಯ ಮಟ್ಟದ ಕಿಸರುಗದ್ದೆ ಕ್ರೀಡಾಕೂಟನ ಜುಲೈ 23ರಂದು ಬೆಳಗ್ಗೆ 9:00 ಕಗ್ಗೋಡ್ಲು ಗ್ರಾಮದ ಪಿಬಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ನಡೆಸುವೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಜುಲೈ 25ರಂದು ಸೋಮರ್ಪೇಟೆ ತಹಸೀಲ್ದಾರ್ ಕಚೇರಿ ಸಭಾಂಗಣ, ಜುಲೈ 26ರಂದು ಕುಶಾಲ್ ನಗರ ಪ್ರವಾಸಿ ಮಂದಿರಲ್ಲಿ, ಜುಲೈ 27ರಂದು ವಿರಾಜಪೇಟೆ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ, ಜುಲೈ 28ರಂದು ಪೊನ್ನಂಪೇಟೆ ಪ್ರವಾಸಿ ಮಂದಿರಲ್ಲಿ ಮತ್ತು ಜುಲೈ 29ರಂದು ಮಡಿಕೇರಿ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಆಯಾಯ ದಿನಗಳಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ತಕೊಂಡವೆ. ಭರ್ತಿ ಮಾಡದ ಮತ್ತು ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿಗಳನ್ನ ತಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಂಗೆ ಇನ್ನಿತರ ತೊಂದರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರ ದೂರುಗಳನ್ನ ನಿಗದಿತ ಪತ್ರದಲ್ಲಿ ಕೊಡಕು ಸಾರ್ವಜನಿಕರು ಈ ಅವಕಾಶನ ಸದುಪಯೋಗಪಡಿಸಿಕೊಳ್ಳುವಂಗೆ ಕೇಳಿಕೊಂಡಳು. ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನಾದ್ಯಂತ ವಾಸ ಇರುವ ಜೇನು ಕುರುಬ, ಎರವ, ಕುಡಿಯ, ಮಲೆಕುಡಿಯ ಹಂಗೆ ಕುರುಬ ಜನಾಂಗದ ಪರಿಶಿಷ್ಟ ಪಂಗಡದ ವಸತಿ ರಹಿತ ನಿವೇಶನ ರಹಿತರೆಲ್ಲರಿಗೂ ವಸತಿ ನಿವೇಶನ ಕೊಡಿಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ಧರಿಸಿದ್ದು ಅರ್ಜಿ ಕರೆದಳು. ಈ ಅವಕಾಶನ ಸದುಪಯೋಗಪಡಿಸಿಕೊಳ್ಳುವಂತಿಗೆ ಪೊನ್ನಂಪೇಟೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಗುರುಶಾಂತಪ್ಪ ಅವರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಪಾರಂಪರಿಕ ವಸ್ತುಕೋಶ ಮತ್ತು ಅರೆಭಾಷೆ ನಾಟಕ, ಯಕ್ಷಗಾನ, ಕತೆ, ಪ್ರವಾಸ ಕಥನ ಪುಸ್ತಕಗಳ ಬಿಡುಗಡೆ ಜಂಬಾರ ಜುಲೈ 23ರಂದು ಬೆಳಗ್ಗೆ 11 ಗಂಟೆಗೆ ಪೆರಾಜ ಅನ್ನಪೂರ್ಣೇಶ್ವರಿ ಕಲಾಮಂದಿರಲ್ಲಿ ನಡೆದಿದೆ. ಪುಸ್ತಕ ಬಿಡುಗಡೆ ಜಂಬಾರಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅರೆಭಾಷೆ ಪಾರಂಪರಿಕ ವಸ್ತುಕೋಶ ಸಾಹೇಬ್ರು ಬಂದವೆ, ಕಿರುಗೂರಿನ ಗೈಯಾಳಿಗ, ಯಕ್ಷ ಜೊಂಪೆ, ವೀರಮಣಿ ಕಾಳಗ, ನೆಂಪುನ ಬರ್ತಿ, ಗೂಡೆ ಬೇಕಾಗುಟ್ಟು ಕತೆಗಳ ಕೊಟ್ಟುಳ್ಳಿ ಹಿಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದಿ ಶಿಗ್ಗಾವಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಅಂಬಾಳಿಕೆ ಹಿರಿಯಣ್ಣ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾಧವ ಪೆರಜೆ, ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ ಅವು ಜಂಬಾರಲ್ಲಿ ಇದ್ದವೆತ ಗೊತ್ತಾವುಟು. ಪ್ರಸಕ್ತ ಸಾಲಿನ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಪ್ರತಿ ಹನಿಕ ಅಧಿಕ ಬೆಳೆ ಜಂಬಾರದಡಿ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ಹನಿ ನೀರಾವರಿ ಅಳವಡಿಕೆಗಾಗಿ ಗರಿಷ್ಠ 5 ಹೆಕ್ಟೇರ್ ಪ್ರದೇಶದವರೆಗೆ ಶೇಕಡ 90ರ ಸಹಾಯಧನ ಮತ್ತು ಇತರೆ ರೈತರಿಗೆ ಶೇಕಡ 75ರ ಸಹಾಯಧನ ಸಿಕ್ಕಿದೆ. ಹಂಗೆ 2ರಿಂದ 5 ಹೆಕ್ಟೇರ್ ಪ್ರದೇಶಗಳವರೆಗೆ ಶೇಕಡ 45ರ ಸಹಾಯಧನ ಕೊಟ್ಟವೆ. ಆಸಕ್ತ ರೈತರ ನಿಗದಿತ ಅರ್ಜಿ ನಮೂನೆ, ಆರ್ಟಿಸಿ, ಆಧಾರ್ ಕಾರ್ಡ್ ಮತ್ತು ಮತ್ತಿತರ ದಾಖಲಾತಿಗಳೊಟ್ಟಿಗೆ ಹತ್ತಿರದ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಯಲ್ಲಿ ಹೆಸರನ್ನ 15ಆಗಸ್ಟ್ರೊಳಗೆ ನೋಂದಾಯಿಸಿಕೊಳ್ಳುತ್ತಾ ಕೇಳಿಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:00 ವರೆಗೆ ಕಳೆದ 24 ಗಂಟೆಗಳಲ್ಲಿ ಸರಾಸರಿ ಮಳೆ 9.48 ಮಿಲಿಮೀಟರ್. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 23.38 ಮಿಲಿಮೀಟರ್. ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 3.50 ಮಿಲಿಮೀಟರ್. ಸೋಮರ್ಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 1.57 ಮಿಲಿಮೀಟರ್ ಆಗುಟ್ಟು. ಹೋಬಳಿ ಆರುಮಟ್ಟಲ್ಲಿ ಭಾಗಮಂಡಲದಲ್ಲಿ 45.60 ಅತಿ ಹೆಚ್ಚು ಮಳೆಯಾದ ವರದಿಯಾಗುಟ್ಟು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಈಗ ಜಾಹೀರಾತುಗಳು. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಇದೇ ಜುಲೈ 15ರಿಂದ ಆಗಸ್ಟ್ 14ರವರೆಗೆ ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್. ತ್ವರೆ ಮಾಡಿ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9631-55457. ಏಳುನಾಡು ಕೊಡವ ಸಂಘ ಬೆಂಗಳೂರು ಇಂಡ 34ನೇ ಕಾಲ್ತ್ರ ಒತ್ತೊರ್ಮೆ ಕೂಟ ಇದೇ 24ನೇ ತಾರೀಕು ನಾರಾ ಚಪಲಾಕ ಬೆಂಗಳೂರು ವಸಂತ ನಗರ ಕೊಡವ ಸಮಾಜದ್ರ ಜನರಲ್ ತಿಮ್ಮಯ್ಯ ಸಭಾಬಾಡಿಲ್ ಸಂಘದ ಅಧ್ಯಕ್ಷ ತಂಬುಕುತ್ತೀರ ಕೆ ಚಂಗಪ್ಪ ಇಂಡ ಕೊರವು ಕಾರ್ಯಕ್ಕೆ ನಡ್ಪ ಮುಖ್ಯ ಬೆಂದೋಳಾಯ್ತು ಮುದ್ದಂಡ ಬಿ ದೇವಯ್ಯ ಪಿಂಜ ಸನ್ಮಾನಿತ ಬೆಂದೋಳಾಯ್ತು ಮಿನ್ನಂಡ ಎ ರಾಮಪ್ಪ ಕೂಡಿಯಾಡುವ ಬೆಂಗಳೂರು ನೆಲೆ ನಿಂದಿತ್ತುಳ್ಳ ಏಳುನಾಡಕ್ಕೆ ಅಡಂಗನಂಗೆಲ್ಲ ಸಂಸಾರೊಡೆ ಬಂತು ಕೂಡಿಯಾಡೋಣ ಬೆಂಗಳೂರು ಏಳುನಾಡು ಕೊಡವ ಸಂಘದ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಕಾರ್ಯಕಾರಿ ಸಮಿತಿ ಸದಸ್ಯಂಗ ಕಟ್ಟಣಿತ ಟಿಟ್ವಿನ್ಟೆಕ್ ಮಡಿಕೇರಿ ಪತ್ರಿಕಾಭವನದ ಬಳಿ ಶುಭಾರಂಭ. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್ಸ್, ಸಿಸಿ ಕ್ಯಾಮರಾ, ಯುಪಿಎಸ್, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ. ಸಂಪರ್ಕಿಸಿ ಟಿಟ್ವಿನ್ಟೆಕ್ ಪತ್ರಿಕಾಭವನ ಬಳಿ ಮಡಿಕೇರಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಎಲ್ಲ ಆಧುನಿಕ ಫೆಸಿಲಿಟಿಯೊಂದಿಗೆ ದಿನದ 24 ಗಂಟೆಗಳಲ್ಲೂ ನಿರಂತರ ಸೇವೆಯೊಂದಿಗೆ ನಾಪೋಕ್ಲುವಿನಲ್ಲಿ ಆರಂಭಗೊಂಡಿದೆ ಸಿಎಂಸಿ ಕ್ಲಿನಿಕ್. ಜನರಲ್ ಡಾಕ್ಟರ್, ಸ್ಪೆಷಲಿಸ್ಟ್ ಡಾಕ್ಟರ್ ಕನ್ಸಲ್ಟೇಷನ್, ನರ್ಸಿಂಗ್ ಕೇರ್, ಫಾರ್ಮಸಿ, ಮಾಡರ್ನ್ ಮೆಡಿಸಿನ್ ಲ್ಯಾಬೊರೇಟರಿ, ಎಲ್ಲ ರೀತಿಯ ಬ್ಲಡ್ ಟೆಸ್ಟ್ ಹಾಗೂ ಯೂರಿನ್ ಟೆಸ್ಟ್, ಇಸಿಜಿ, ಮೈನರ್ ಓಟಿ, ಡೇ ಕೇರ್. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಸಂಪರ್ಕಿಸಿ ಸಿಎಂಸಿ ಕ್ಲಿನಿಕ್, ವರ್ಣಂ ಕಾಂಪ್ಲೆಕ್ಸ್, ನಿಯರ್ ಪೊಲೀಸ್ ಸ್ಟೇಷನ್, ನಾಪೋಕ್ಲು. ಕಾಲ್ 8147177328. ಅಂದಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್, ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿಸಲು ಬನ್ನಿ ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9900044051. ನಿಮ್ಮ ಕೆರೆಗಳಲ್ಲಿ ಮೀನು ಸಾಕಲು ಇಚ್ಛಿಸುತ್ತೀರಾ ಅಥವಾ ಸಾಕಿದ ಮೀನುಗಳಿಗೆ ಆಹಾರದ ಕೊರತೆಗೆ ಹಾಗಿದ್ದರೆ ಸಂಪರ್ಕಿಸಿ ವೀರನಾಡು ಮೀನು ಉತ್ಪಾದಕರ ಸಂಸ್ಥೆ ನಿಯಮಿತ ಕೊಡಗು ಜಿಲ್ಲೆ. ಇವರ ವತಿಯಿಂದ ಪೊನ್ನಂಪೇಟೆ, ಅಮ್ಮತ್ತಿ, ಮರಗೋಡು, ಮಡಿಕೇರಿ ಮತ್ತು ಹಾರಂಗಿಯಲ್ಲಿ ಮೀನು ಕೃಷಿಕರಿಗೆ ಅನುಕೂಲವಾಗುವಂತೆ ಆಕರ್ಷಕ ದರದಲ್ಲಿ ಮೀನಿನ ಆಹಾರ ಮತ್ತು ಮೀನಿನ ಮರಿಗಳನ್ನು ವಿತರಿಸಲಾಗುತ್ತಿದೆ. ಆಸಕ್ತರು ಸಂಪರ್ಕಿಸಿ 9353-281205. ನಿಧನ ವಾರ್ತೆ. ಹೆರವನಾಡು ಅಪ್ಪಂಗಳ ಗ್ರಾಮದ ಮುಕ್ಕಾಟಿ ದಿವಂಗತ ಬೋಪಯ್ಯ ಅವರ ಪತ್ನಿ ಪಾರ್ವತಿದೇವಿ ಅವರು ಇಂದು ನಿಧನರಾದರು. ತವರ ಮನೆ ಕುಂಜಲನ. 87 ವರ್ಷ ಪ್ರಾಯದ ಮುಕ್ಕಾಟಿ ಪಾರ್ವತಿದೇವಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಹೆರವನಾಡು ಅಪ್ಪಂಗಳ ಗ್ರಾಮದ ಮುಕ್ಕಾಟಿ ಐನ್ಮನೆಯಲ್ಲಿ ನಡೆಯಲಿದೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ, ಪಿಂಜ ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ, ವಿರಾಜಪೇಟೆ, ಪಿಂಜ, ಸೋಮವಾರಪೇಟೆ, ತಾಲೂಕು ಯುವ ಒಕ್ಕೂಟ, ಭಾರತೀಯ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್, ಪಿಂಜ ಕಗ್ಗೋಡ್ಲ ಕಾವೇರಿ ಯುವಕ ಸಂಘ ಇಂಗಡ ಕೂಟುಕೂಟತ್ತು 30ನೇ ಕಾಲತರ ರಾಜ್ಯ ಮಟ್ಟದರ ಕೆತ್ತಬೇಲು ಕಳಿಕೂಟ ಇದೇ 23ನೇ ಪಲಾಕ 9:30 ಗಂಟೆಗೆ ಕಗ್ಗೋಡ್ಲು ಗ್ರಾಮತ್ರ ಪಿಬಿ ಕುಶಾಲಪ್ಪ ಇಂಗಡ ಬೇಲಲು ನಡಪ. ಜಿಲ್ಲೆಯ ಉಸ್ತುವಾರಿ ಸಚಿವಂಗಳಾನ ಬಿಸಿ ನಾಗೇಶ್ ಅವು ಇದೇ ನಾಳಂಕೆ 24 ಜಿಲ್ಲೆಯಲ್ಲಿ ಪ್ರವಾಸ ಏರ್ಪಾಡು ಮಾಡಿಂಡಿತ್ತು ಎಂದು ಐಂಗಡ ಆಪ್ತ ಕಾರ್ಯದರ್ಶಿ ಅರಿಚಿಟ್ಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಯಲ್ಲಿ ಸಾಹಿತ್ಯಕ್ಕೆ ಪುರುಡು ಕೊಡಪ ಉದ್ದೇಶತ್ ಮುಂದು ತಿಂಗಕೊಮ್ಮತ್ತೆ ಪುಂಗುರಿ ಎನ್ನುವ ಸಂಚಿಕೆನ ಬಳಿಪಡುತ್ತಿಂಡು ಬಂದನುಂಡು. ಬಪ್ಪ ಸಂಚಿಕೆಗೆ ಪ್ರಕಟ ಮಾಡುವಕ್ಕೆ ಎಳುತ್ತುಕಾರಲುಂಡು ಎಳುತ್ತಿನ ಕಾಕಿತು. ಇಕ್ಕಾಕಣಕ್ಕೆ ಇಲ್ಲಿಯೂ ಪ್ರಕಟ ಆಕತ ತಂಗಡ ಸ್ವಂತ ರಚನೆಯರ ಕೊಡವ ಪಾಜಲು ಎಳೆದಿನ ಪ್ರಬಂಧ, ಕವನ, ಸಂಶೋಧನಾ ಲೇಖನ, ವೈಚಾರಿಕ ಲೇಖನ ಕೂಡ ನನಗೆ ಬಾರ ಎಳ್ತನ ನುಡಿತಂತ್ರಾಂಶದ ಟೈಪ್ ಮಾಡಿತು ಇಲ್ಲ ಕೈ ಎಳ್ತಲು ಎಳೆದಿತ್ತು ಅಕಾಡೆಮಿರ ಕಚೇರಿಗೆ ಎತ್ತಿಚಿಡುವನಕ್ಕೆ ಅಕಾಡೆಮಿರ ಅಧ್ಯಕ್ಷಗಳನ್ನ ಅಮ್ಮ ಟಂಡ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಅವು ಅರಿಚಿಟ್ಟಿತು. ಭಾರತ ಸ್ವತಂತ್ರ ಆಯಿತು ಅಳತಂಜಿ ಕಾಲ ಆನಂಡ ಮಾರಿಪತ್ ಆಜಾದಿ ಕಾ ಅಮೃತ್ ಮಹೋತ್ಸವತ್ನ ಸರ್ಕಾರ ಕೈಚನುಂಡು. ಹಿಂಡ ಮಾರಿಪತ್ ಕೋವಿಡ್ 1ನೇ ಪಿಂಜ ದಂಡನೆ ಸುತ್ತರ ಚೂದು ಮದ್ದನ ಅಡ್ತಂಡ ಹಿಂಗಕ್ಕೆ 3ನೇ ಸುತ್ತರ ಚೂದು ಮದ್ದನ ಬಪ್ಪ ಸೆಪ್ಟೆಂಬರ್ ನುಪ್ಪನಂಗತನೆ ಕೊಡಪ್ಪ. ಜಿಲ್ಲೆರ ಎಲ್ಲ ಪ್ರಾಥಮಿಕ ಜಿಲ್ಲಾ ಸಮುದಾಯ ತಾಲೂಕು ಆಸ್ಪತ್ರೆಯಲ್ಲಿ ಬಣ್ಣೆ ಆಯ್ತು ಕೊಡಪ್ಪ. ಮೂಂದನೇ ಡೋಸ್ರ ಚೂದುಮತ್ತರ ಪ್ರಯೋಜನತನ ಅರ್ಹಂಗ ಪಡೆದವಲೊಂದು ಜಿಲ್ಲಾ ಆರೋಗ್ಯ ಪಿಂಗ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಅವು ಕೊಟ್ಟಂಡಿತು. ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಜುಲೈ 25 ಸೋಮವಾರಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಲು, 26 ಕುಶಾಲನಗರ ಪ್ರವಾಸಿ ಮಂದಿರತ್ತು, 27 ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಲು, 28 ಪೊನ್ನಂಪೇಟೆ ಪ್ರವಾಸಿ ಮಂದಿರತ್ತು, 29 ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಬಾಡಲು. ಪಲಾಕ 11 ಗಂಟೆಲಿಂಜ ಮಧ್ಯಾಹ್ನ 1 ಗಂಟೆಗೆ ತನೇ ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿಲು ದೂರು ಅರ್ಜಿನ ಅಡ್ತವಾ.